ನಾವು ಯಾದಗಿರಿ ಡಿಸ್ಟ್ರಿಕ್ಟ್ ಯಾದಗಿರಿ ತಾಲೂಕು ಮುಕ್ಕಂ ಬಳಚಕ್ರ ಮೇಡಮ್. ಕೇಳಿ ಹೆಸರು? ನನ್ನ ಹೆಸರು ತಿಮ್ಮಣ್ಣ ರೀ. ಕೇಳಿ ತಿಮ್ಮಣ್ಣ ಅವ್ರ ಪ್ರಶ್ನೆನ. ಅದಕ್ಕೆ ಯಾಕೆ ಇಳುವರಿ ಬರವಲ್ಲ ಅಂತ ನಿಮ್ಮನ್ನ ಪ್ರಶ್ನೆ ಕೇಳ್ಬೇಕ. ಇಳುವರಿ ಬರಲ್ಲ ಅಂತ? ಯಾವ ಬೆಳೆ ತಿಮ್ಮಣ್ಣವ್ರೆ? ಶೇಂಗಾ, ಕವಳೆ. ಅಲ್ಲ, ಇದು ಸಾವಯವ ಬೆಳೆ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದು. ಇವತ್ತು ನಾವು ಜಾನುವಾರಿ 23, 24, 25 ಅಂತಾರಾಷ್ಟ್ರೀಯ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮವನ್ನು ಅಂದರೆ ಹೆಚ್ಚು ಹೆಚ್ಚು ಗ್ರಾಹಕರಿಗೆ ನಮ್ಮ ಈ ಒಂದು ರೈತರು ಬೆಳೆದಂಥ ಸಿರಿಧಾನ್ಯಗಳು ಮುಟ್ಟಬೇಕು, ಅದನ್ನು ತಲುಪಿಸುವಂಥ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗ್ತದೆ. ಹೆಚ್ಚು ಹೆಚ್ಚು ಗ್ರಾಹಕರಿಗೆ ನಾವು ಮುಟ್ಟಿದಾಗ ಬೆಲೆ ಜಾಸ್ತಿ ಬರ್ತದೆ, ಹಾಗಾಗಿ ಇದನ್ನು ಬೆಳೀತಕ್ಕಂಥ ರೈತರು ಕೂಡ ಹೆಚ್ಚು ಹಾಕ್ತಾರೆ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅದಕ್ಕೆ ಸೀಮಿತವಾಗಿ ಕ್ವಶನ್ ಕೇಳ್ಬೋದು. ನೀವು ಏನು ಸಿರಿಧಾನ್ಯ ಸಾವಯವದ ಬಗ್ಗೆ ಏನಾದರೂ ಇದ್ರೆ ಕೇಳಿ ಕೇಳ್ಬೋದು. ಇಲ್ಲಾಂದ್ರೆ ನೀವು ಇಳುವರಿ ಬೆಂಬಲ ಬೆಲೆ ಇಲ್ಲ ಸರ್. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾವು ಗ್ರಾಹಕರನ್ನ ಮೊದಲು ಹೆಚ್ಚು ಮುಟ್ಟುವಂಥ ಕೆಲಸ ಮಾಡಬೇಕು. ಮತ್ತು ಈಗ ರಾಗಿ ಇದಕ್ಕೆಲ್ಲ ಬೆಂಬಲ ಬೆಲೆ ಇದೆ, ಈಗಾಗಲೇ ರಾಗಿ ಇದೆ, ಜೋಳಕ್ಕಿದೆ, ಅವೆಲ್ಲ ಇದೆ. ಆದರೆ ನಾವು ಇವತ್ತು ಸೀಮಿತವಾಗಿ ನಿಮ್ಮನ್ನು ವಿನಂತಿ ಮಾಡೋದೇನಂತಂದರೆ, ಶೇಂಗಾ ಮತ್ತು ಇತರ ಯಾವುದೇ ಬೆಳೆಗಳಲ್ಲಿ ನಿಮ್ಮ ಇಳುವರಿ ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆಯ ತಜ್ಞರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಂದು 100 ಕಿಲ ಶೇಂಗಾ ಆವ್ ಸರ್, ಈಗ ಅದಕ್ಕೆ ಬೆಂಬಲ ಬೆಲೆ ಇಲ್ಲ, ಏನು ಮಾಡ್ಬೇಕು ಸರ್? ನೀವು ನಿಮ್ಮ ಪ್ರಶ್ನೆ ಸಮಂಜಸವಾಗಿದೆ. ಬೆಂಬಲ ಬೆಲೆ ಯಾವ್ಯಾವ ಬೆಳೆಗಿದೆ ಅದನ್ನು ಖಂಡಿತವಾಗ್ಲೂ ನೀವು ಪಡ್ಕೊಳ್ಬಹುದು. ನಿಮ್ಗೆ ಇಳುವರಿ ಹೆಚ್ಚು ಮಾಡಬೇಕು ಮತ್ತು ಇತರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೃಷಿ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕಿಸಿ, ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನ ಸಂಪರ್ಕಿಸಿ ಕೇಳ್ಬೋದು. ಈ ಕಾರ್ಯಕ್ರಮ ನಾವು ಬೇರೆ ಇದೆ, ನೀವು ಅಲ್ಲಿ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಕೇಳಿ. ಹಾ, ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಕೃಷಿ ರಂಗ ಸಿರಿಧಾನ್ಯ ಮತ್ತೆ ಹೆಸರು ಹೇಳಿ ಸರ್, ಎಲ್ಲಿಂದ? ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ತುಂಬರಗುದ್ದಿಯಿಂದ ರೀ. ಕೇಳಿ ಸರ್. ಬಸವರಾಜ ಮುಸಿಗೇರಿ ಅಂತ ಹೇಳಿ ಸರ್. ಹಾಂ, ಓಕೆ. ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಬಗ್ಗೆ ಪ್ರಶ್ನೆ ಕೇಳಬೇಕು. ಕೇಳಿ ಸರ್. ಏನಿಲ್ಲ ಸರ್, ನಮ್ದು ಪ್ರಶ್ನೆ ಸಣ್ಣದೈತಿ. ನಮ್ದು 2 ಎಕರೆ ಜಮೀನು ಇದೆ ಸರ್, ನಮ್ಮ ಜಮೀನ್ ಕಡೆ ರಾಗಿ ಬೆಳೆಯಕ್ ಸಾಧ್ಯತೆ ಐತೆ ಅಂತ ಕೇಳಿದೆ. ಇಲ್ಲ, ನಿಮ್ಮ ಭಾಗದಲ್ಲಿ ಬೆಳೆಯಬಹುದಂತ ಸಿರಿಧಾನ್ಯಗಳು ಬೆಳಿಬಹುದು. ನೋಡಿ, ಸಿರಿಧಾನ್ಯಗಳು ಅಂತ ಅಂದ್ರೆ ಬರೀ ರಾಗಿ ಒಂದೇ ಅಲ್ಲ, ರಾಗಿ, ಜೋಳ, ಸಜ್ಜೆ, ನವಣೆ. ನವಣೆ ಬಿತ್ತೀವಿ ಸರ್. ನವಣೆ ಮತ್ತೆ ಸಜ್ಜೆ ನಿಮ್ ಕಡೆ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಆ ಬೆಳೆಗಳನ್ನ ಬೆಳೆದು, ಹೌದು, ಸಾವೆ, ಆ ಬೆಳೆಗಳನ್ನ ಬೆಳಿಬಹುದು. ಅದಕ್ಕೆ ಹೆಚ್ಚು ಮೌಲ್ಯವರ್ಧನೆ ಮಾಡಿ ಹೇಗೆ ಮಾರುಕಟ್ಟೆಯನ್ನು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು ಮತ್ತೆ ಹೆಚ್ಚು ಜನಕ್ಕೆ ಮುಟ್ಟಬೇಕು ಅನ್ನೋ ಕಾರಣದಿಂದ ಇವತ್ತು ಇಂತಹ ಮೇಳಗಳನ್ನು ಮಾಡ್ತಾ ಇದ್ದೀವಿ. ತಾವು 23ನೇ ತಾರೀಕು ಅಥವಾ 24ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನಕ್ಕೆ ನೀವು ಮತ್ತು ನಿಮ್ಮ ಇತರೆ ರೈತರನ್ನು ಜೊತೆಲಿ ಕರ್ಕೊಂಡು ಬಂದು ಇದರ ಲಾಭವನ್ನು ಪಡ್ಕೊಳ್ಬೋದು. ಅಲ್ಲಿ ತುಂಬ 300ಕ್ಕಿಂತ ಹೆಚ್ಚು ಮಳಿಗೆ ಇರ್ತವೆ, ರೈತರ ಮೇಳ ಇರ್ತದೆ, ರೈತರ ಕಾರ್ಯಾಗಾರ ಇರ್ತದೆ. ಆ ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸ್ಬೋದು, ಮಾಹಿತಿಯನ್ನು ಪಡ್ಕೊಂಡು ಮತ್ತು ನೀವು ಬೆಳೆದಂಥ ಬೆಳೆಗೆ ಏನು ಉತ್ಪನ್ನ ಇದೆಯಲ್ಲ ಅದನ್ನು ಹೇಗೆ ಮಾರಾಟ ಮಾಡ್ಬೋದು, ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೀವು ಅಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಳ್ಳೆಯ ಕ್ವಶನ್, ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ, ಹೆಸರು ಹೇಳಿ. ಬಸಮ್ ಬಾಗೇವಾಡಿ ತಾಲೂಕು ಸರ್. ಹೆಸರು? ಹೆಸರು ಹೆಸರು ಕರಿಯಪ್ಪ ಶರಣಾರತ್ ಸರ್. ಕೇಳಿ ಕರಿಯಪ್ಪ ಅವ್ರ ಪ್ರಶ್ನೆನ. ಸಿರಿಧಾನ್ಯ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಅದನ್ನೇ ಮಾತಾಡ್ತಾ ಇದೀವಿ, ಖಂಡಿತ ಕೊಡ್ತೇನೆ ನನ್ನ ಮಾಹಿತಿಯನ್ನ. ಪ್ರಶ್ನೆ ಕೇಳಿದಕ್ಕೆ ಒಳ್ಳೇದು. ಈಗ ಸಿರಿಧಾನ್ಯ ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಸಿರಿಧಾನ್ಯಗಳಲ್ಲಿ ನಾರು ಮತ್ತು ಕಬ್ಬಿಣದ ಅಂಶ ಹೆಚ್ಚಿರ್ತಕ್ಕಂಥ ಈ ಸಿರಿಧಾನ್ಯಗಳಿದಾವಲ್ಲ, ಇದಕ್ಕೆ ಹೆಚ್ಚು ಹೆಚ್ಚು ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಆಹಾರ ಧಾನ್ಯಗಳು. ಇದರಲ್ಲಿ ರಾಗಿ, ಸಜ್ಜೆ, ನವಣೆ, ಹರಕ, ಊದಲು ಇವೆಲ್ಲ ಇದಾವಲ್ಲ, ಅವೆಲ್ಲ ಸಿರಿಧಾನ್ಯಗಳ ಗುಂಪಿಗೆ ಸೇರಿದಂಥ ಬೆಳೆಗಳು, ಒಟ್ಟು ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥವು. ಇದನ್ನು ಹೆಚ್ಚು ಬೆಳೆಯೋ ಪ್ರದೇಶವನ್ನು ನಾವು ಇವತ್ತು ವಿಸ್ತಾರ ಮಾಡಬೇಕು. ಮಾಡಬೇಕು ಅಂತಂದರೆ ನಿಮಗೆ ಮಾರುಕಟ್ಟೆ ಸಿಗಬೇಕು. ಮಾರುಕಟ್ಟೆ ಸಿಗಬೇಕು ಅಂತಂದರೆ ಯಾವ ರೀತಿ ನಾವು ಮಾರುಕಟ್ಟೆ ಮಾಡಬೇಕು ಅನ್ನೋದನ್ನು ಫಸ್ಟ್ ರೈತ ಕಲಿಬೇಕಾಗ್ತದೆ. ಸೊ ಅಂಥ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ನಾವು ಹೆಚ್ಚು ಹೆಚ್ಚು ಗ್ರಾಹಕರನ್ನ ಮುಟ್ಟುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಮೇಳದ ಮೂಲಕ ನಾವು ಮಾಡ್ತಾ ಇದ್ದೇವೆ. ತಾವು ಕೂಡ ಬರ್ಬೋದು, ಭಾಗವಹಿಸ್ಬೋದು ಅಂತ ಹೇಳ್ತೇನೆ. ಬಹುಶಃ ನಿಮ್ಮ ಇದ್ರೆ ಇದನ್ನು ಹೇಗೆ ಬೆಳಿಬೇಕು, ಎಲ್ಲಿ ಬೆಳಿಬಹುದು, ಯಾವ ಸೀಸನ್ನಲ್ಲಿ ಬೆಳಿಬಹುದು, ಎಲ್ಲ ವಿಚಾರವನ್ನು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕೇಳಿ ತಾವು ಪಡ್ಕೊಳ್ಬಹುದು. ಕರಿಯಪ್ಪನವರೇ, ಧನ್ಯವಾದಗಳು ಪ್ರಶ್ನೆಗಾಗಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ. ಹೆಸರೇಳಿ, ರೇಡಿಯೋ ಸೆಟ್ ದೂರ ಇಡಿ. ನಮಸ್ಕಾರ ಸರ್. ಕೇಳಿ, ನಿಮ್ ರೇಡಿಯೋ ಸೆಟ್ ದೂರ ಇಡಿ ಸೆಟ್ರೆ. ನಾ ದೂರ ಬಂದ್ಬಿಟ್ಟವನಿ ಸರ್. ಕೇಳಿ, ನಿಮ್ ಕಾಯ್ತಾ ಇದ್ವಿ, ತುಂಬಾ ತಡ ಮಾಡಿದ್ರಿ. ಕೇಳಿ ಪ್ರಶ್ನೆನ. ಅಯ್ಯೋ ಲೈನ್ ಸಿಕ್ತಿನಿಲ್ಲ ಗುರುಗಳೇ. ಕೇಳಿ ಪ್ರಶ್ನೆ ಕೇಳಿ. ಸೋಷಲ್ ಮಾದರಿ ಸೆಂಟರ್ ಮಾಡುವ ನಮಸ್ಕಾರಗಳು ಗುರುಗಳೇ. ಆಯ್ತು, ಕೇಳಿ ಪ್ರಶ್ನೆ ಕೇಳಿ. ಸರ್, ಈಗ ಸಿರಿಧಾನ ಹಬ್ಬ ಅನ್ಕೊಂಡು ಕಾಲೇಜ್ ಮಕ್ಕಳ ಹತ್ರ ಜಾಥಾ ಓಡಿಸ್ತಾ ಇದ್ದಾರೆ, ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ನಮ್ಮ ಕೃಷಿ ಇಲಾಖೆಯವರು ಬಹಳ ಉತ್ತಮವಾದ ಮಾಹಿತಿಯನ್ನ ಶಾಲಾ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ. ನಿಮ್ಮ ಸಂದೇಶ ಶಾಲಾ ಮಕ್ಕಳಿಗೂ ಟೀಚರ್ಗೆ ಏನ್ ಹೇಳ್ತೀರಿ ಅಂತ ನನ್ನ ಪ್ರಶ್ನೆ ಗುರುಗಳೇ. ಸಾವಯವ ಸಿರಿಧಾನ್ಯ ಮೇಳ 23, 24, 25 ನಡೀತಾ ಇದ್ದೆ, ಕರ್ಕೊಂಡ್ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಜಿಲ್ಲಾಧಿಕಾರಿಗಳು ಲಕ್ಷ್ಮೀಕಾಂತ ರೆಡ್ಡಿ ಅವರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾಲೇಜ್ ಮಕ್ಕಳಿಗೂ ಸುಧಾ ಸಿರಿಧಾನ್ಯದ ಬಗ್ಗೆ ಅರಿವನ್ನ ಮೂಡಿಸೋದ್ರೆ ಜಾಥಾ ನಡೆಸಿ ಪ್ರಚಾರ ಮಾಡ್ತಾ ಇದ್ರೆ ಬಹಳ ಸಂತೋಷ. ಅದೇ ರೀತಿ ಬೇರೆ ಜಿಲ್ಲೆಗಳು ಆ ರೀತಿ ಉಂಟೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಸಿರಿಧಾನ್ಯಗಳ ಹಬ್ಬ ಮಾಡ್ತಾ ಇದ್ದೇವೆ ನಾವು. ಇವತ್ತು ಸಿರಿಧಾನ್ಯಗಳ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಆಯ್ದ ಪ್ರದೇಶಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಒಂದು ದೊಡ್ಡ ಕಾಲೇಜಿನಲ್ಲಿ ಮಾನ್ಯ ಆಯುಕ್ತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಹಾಗೆ ಎಲ್ಲ ಬೆಳಗಾವಿನಲ್ಲೂ ಕೂಡ ವಿಧಾನಸೌಧದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ ಉದ್ದೇಶ ಏನಂತಂದರೆ ಗ್ರಾಹಕರನ್ನು ನಾವು ಹೆಚ್ಚು ತಲುಪಬೇಕಾಗಿದೆ. ರೈತರು ಬೆಳಿಬೇಕು, ಮತ್ತು ಹೆಚ್ಚು ಹೆಚ್ಚು ರೈತರು ಬೆಳೆಯೋಂಗಾಗಬೇಕು, ಇದನ್ನು ಗ್ರಾಹಕರಿಗೆ ಮುಟ್ಟಿಸುವಂಥ ಆಗಬೇಕು. ಬರೀ ನಾವು ಬರೀ ಹಳ್ಳಿನಲ್ಲಷ್ಟೇ ಬೆಳೆದು ಅಲ್ಲೇ ಪ್ರಚಾರ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಹೆಚ್ಚು ಹೆಚ್ಚು ಇರ್ತಕ್ಕಂಥ ಸಿಟಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಮ್ಗೆ ಸಣ್ಣ ಮಕ್ಕಳಿಗೆ ನಾವು ಹೆಚ್ಚು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ ಮತ್ತು ಆಹಾರದ ಬಗ್ಗೆ ಪರಿಕಲ್ಪನೆ ತರಲಿಲ್ಲ ಅಂತಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ನಾವೆಲ್ಲರೂ ಅನುಭವಿಸ್ಬೇಕಾಗ್ತದೆ. ಆರೋಗ್ಯದ ಸಮಸ್ಯೆಗಳನ್ನ ಉಲ್ಬಣ ಮಾಡ್ಕೊಳ್ತೇವೆ. ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದಾರೆ. ತಾವು ಕೇಳಿದ ಪ್ರಶ್ನೆ ಸಮಂಜಸವಾಗಿದೆ. ಈ ಪ್ರಚಾರವನ್ನು ಹೆಚ್ಚು ಮಾಡ್ತಾ ಇದ್ದೇವೆ, ತಾವು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಅಂತೇಳಿ ವಿನಂತಿ ಏನು ಮಾಡ್ತೇನೆ. ಬಹಳ ಸಂತೋಷ ಸರ್, ಒಳ್ಳೆ ಕಾರ್ಯಕ್ರಮ ನಂಬ್ಕೊಂಡು ಬಹಳ ಜಾಗೃತ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ ಶೆಟ್ರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಸಾವಯವ ಸಿರಿಧಾನ್ಯ ಮೇಳ ಇರ್ತದೆ. ಕೇಳಿ ಪ್ರಶ್ನೆ ಕೇಳಿ, ಹೆಸರೇಳಿ. ಸರ್ ನಮಸ್ಕಾರ, ಬಳ್ಳಾರಿ ಜಿಲ್ಲೆ ಕುಂಬ್ಳಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರ ಪ್ರಶ್ನೆ ಕೇಳಿ. ಸರ್, ನಾವು ರೈತರು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ. ಈಗ ಮಾರಾಟ ಮಾಡೋರಿಗೆ ಬೆಲೆ ಇದೆ, ನಮಗೆ ರೈತರಿಗೆ ಬೆಲೆ ಇಲ್ಲಲ್ಲ ಸರ್, ಯಾಕೆ? ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ದಯವಿಟ್ಟು 23, 24, 25 ಯಾವತ್ತಾರು ನೀವು ಒಂದೊಂದ್ಸ ಬಂದು ನೀವು ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ರೈತರು ಕೂಡ ಮಾರಾಟಗಾರರು ಆಗ್ಬೇಕಾದಂತ ವೇದಿಕೆಯನ್ನು ನಾವು ತಯಾರು ಮಾಡಬೇಕು. ಅದೇ ಇದ್ರ ಮೂಲ ಉದ್ದೇಶ. ನೀವು ಎಫ್ ಪಿ ಒ ಮುಖಾಂತರ, ಸ್ವಸಹಾಯ ಸಂಘಗಳ ಮುಖಾಂತರ, ಅಥವಾ ನೇರವಾಗಿ ಇಂಡಿವಿಜುವಲ್ ರೈತರು ಕೂಡ ಮಾರುಕಟ್ಟೆಯನ್ನು ಸೃಜನೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನೆಲ್ಲ ಉಪ್ಪಿಲ ಅವಕಾಶಗಳಿದ್ದಾವೆ, ಯಾವ ರೀತಿ ನಾವು ಒಬ್ಬ ರೈತ ನಾನೇನೇ ಹಾಗೆ ಪ್ರೊಸೆಸ್ ಮಾಡಿ ಮಾರುಕಟ್ಟೆ ಹೇಗೆ ಮಾಡ್ಬೋದು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ಕೂಡ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಸಮಂಜಸವಾಗೇ ಇದೆ. ಇದ್ರ ಬಗ್ಗೆ ನೀವು ಈ ಮೇಳದಲ್ಲಿ ಬಹುಶಃ ಹಿಂದಿನ 7 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ತಾವು ಭಾಗವಹಿಸಿದ್ರೆ ಬಹುಶಃ ಇದಕ್ಕೆ ನಿಮಗೆ ಅರ್ಥ ಆಗಿರ್ತಿತ್ತು. ಈ ವರ್ಷ ಆದರೂ ದಯವಿಟ್ಟು ತಾವು ಭಾಗವಹಿಸಿ ಇದರ ಸದುಪಯೋಗನ ಪಡ್ಕೊಳ್ಳಿ. ವಿಶೇಷವಾಗಿ ನೀವು ಮಾರುಕಟ್ಟೆಗೆ ಎಂಟರ್ ಆಗ್ಬೇಕು ಅನ್ನೋದನ್ನ ನೀವು ಕಲಿಬೇಕು ರೈತರು. ಜನವರಿ 23, 24, 25 ಇಲ್ಲಿ ಅರಮನೆ ಮೈದಾನ ಬೆಂಗಳೂರು. ಅರಮನೆ ಮೈದಾನ ಬೆಂಗಳೂರಿನಲ್ಲಿ, ಆಯ್ತಾ? ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರೇ ಕರ್ಕೊಂಡು ಬರ್ತಾರೆ. ನಿಮಗೆ ಯೋಚನೆ ಮಾಡಬೇಡಿ. ಹೌದು, ಕೃಷಿ ಇಲಾಖೆ ಅಲ್ಲಿ ಸಂಪರ್ಕ ಮಾಡಿ, ಅವರೇ ಕರ್ಕೊಂಡು ಬರ್ತಾರೆ, ನಿಮ್ಮ ವ್ಯವಸ್ಥೆ ಮಾಡಿ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಸಿರಿಧಾನ್ಯ ಮತ್ತು ಅಂತಾರಾಷ್ಟ್ರೀಯ ಸಾವಯವ ಮೇಳ. ಸರ್, ನಾವು ಮಂಡ್ಯ ತಾಲೂಕು ದುದ್ದಾವುಳಿ ಹುಳಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್. ಹೇಳಿ ಚಂದ್ರು. ಸರ್, ಈ ರಾಗಿ ಇವಾಗ ಹಾಕ್ಬೋದ ಸರ್ ಚಳಿಗಾಲ? ಕಬ್ಬು ಕುಳಿಯಲ್ಲಿ ಒಂದೆರಡು ಎಕರೆ ಐತೆ. ನಾವಿವತ್ತು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಸಿರಿಧಾನ್ಯಗಳ ಬಗ್ಗೆ. ಹೇಗೆ ನಾವು ಸಿರಿಧಾನ್ಯ ಅಂದ್ರೆ ರಾಗಿಗಳು, ರಾಗಿ ಮಾಡ್ಬೋದು ನೀವು, ರಾಗಿ ಮಾಡ್ಬೋದು ಖಂಡಿತವಾಗ್ಲೂ ಕೂಡ. ರೈತ ಸಂಪರ್ಕ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನೀವು ನೀರಿನ ಲಭ್ಯತೆಯನ್ನ ಆಧಾರವಾಗಿ ಇಟ್ಕೊಂಡು ನೋಡಿಕೊಂಡು ನೀವು ಪ್ಲಾನ್ ಮಾಡಬೇಕಾಗ್ತದೆ. ಪ್ರಶ್ನೆಗಾಗಿ ಬೆಳೆ ತಡ ಮಾಡಿದ್ರೆ ನೀವು ಆಯ್ತು. ನೀವು ಅದು ಕೃಷಿ ಇಲಾಖೆ ನೀವು ಭೇಟಿ ಮಾಡಿ, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈಗ ಸಾವಯವ ಸಿರಿಧಾನ್ಯ ಮೇಳಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ. ಹಲೋ, ಕೇಳಿ, ಹೆಸರೇಳಿ, ಎಲ್ಲಿಂದ? ತಿಮ್ಮಪ್ಪ ಗೌಡ್ರು, ಕೆಂಪೇಗೌಡ್ರಿಗೆ. ಹೇಳಿ ತಿಮ್ಮಪ್ಪ ಗೌಡ್ರು. ಮಾಡುವ ನಮಸ್ಕಾರಗಳು. ಕೇಳಿ ಮಾಯಪ್ಪ ಅವರು ಪ್ರಶ್ನೆನ. ಸರ್,

ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಈಗ ಪ್ರಸ್ತುತ ಇರ್ತಕ್ಕಂಥ ಕಾರ್ಯಕ್ರಮ ಒಂದು, ಯಾರ್ಯಾರು ಸಿರಿಧಾನ್ಯವನ್ನು ಬೆಳೀತಾ ಇದ್ದಾರೋ ಅವ್ರು ಯಾರು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ಬೆಳೆದಂಥ ರೈತರು ನೇರವಾಗಿ ನಮ್ಮ ಸರ್ಕಾರದ ವತಿಯಿಂದನೇ DBT ಮೂಲಕ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ಅವರ ಖಾತೆಗೆ ಪ್ರತಿ ರೈತರಿಗೆ 10,000 ರೂಪಾಯಿ ಗರಿಷ್ಠ 2 ಹೆಕ್ಟೇರಿಗೆ ಮಿತಿಗೊಳಿಸಿ ಸಹಾಯಧನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದಲ್ಲದೆ ಎಲ್ಲ ವರ್ಗದ ರೈತರಿಗೆ 75% ದರದಲ್ಲಿ ಡಯಾಂಚ ಸನ್ನೆಂಪು ಇತರೆ ಹಸಿರೆಲೆ ಗೊಬ್ಬರವನ್ನು ಬೀಜವನ್ನು ಕೂಡ ಈ ಸಾವಯವ ಉತ್ತೇಜನ ಕಾರ್ಯಕ್ರಮ ಅನ್ನುವಂಥ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ದೇಸಿ ತಳಿಗಳನ್ನು ಸಂರಕ್ಷಿಸಿ ದೇಸಿ ತಳಿಗಳನ್ನು ಯಾರ್ಯಾರು ಸಂರಕ್ಷಿಸ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಅವರನ್ನು ಗುರುತಿಸಿ ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಇದನ್ನು ಸಮೀಕ್ಷೆ ಮಾಡಿ ಎಲ್ಲೆಲ್ಲಿದೆ ಅದನ್ನು ಮುಂದಿನ ಜನ್ರೇಷನ್ಗೆ ಅದನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಈ ವರ್ಷದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಶ್ನೆ ಕೇಳಿದ್ದಕ್ಕಾಗಿ ಧನ್ಯವಾದ ಚಿಂಚಮೇರ. ಇದೊಂದು ಸರ್ ತಮ್ಮದು ಹೇಳಿ ಹೇಳಿ ಚಿಂಚಮೇರ. ಅದೇ ಸರ್, ಈಗ ಮಳೆ ಆಶ್ರಯದಲ್ಲಿ ಇದ್ದು ಬೆಳೆ ಅಥವಾ ಇದು ನೀರಾವರಿ ಮೂಲ ಇಲ್ಲ ಅಂದ್ರೆ ಬೆಳಿಬಹುದಾ? ಅಥವಾ ಬೆಳಿಬಹುದು. ಅದಕ್ಕಾಗಿ ಎಲ್ಲಾ ಸಿರಿಧಾನ್ಯಗಳು ಕೂಡ ನೀರಾವರಿ ಮೂಲ ಇಲ್ಲದೆ ಇದ್ರು ಕೂಡ ತಕ್ಕ ಮಟ್ಟಿಗಾದ್ರೂ ಬೆಳೆ ಕೊಡ್ತಕ್ಕಂಥ ಬೆಳೆ ಅಂದ್ರೆ ನಮ್ಮ ಸಿರಿಧಾನ್ಯಗಳು, ನಮ್ಮನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಬೆಳೆಗಳು ಇವೆ. ನಮ್ಮ ಮಳೆ ಏನು ಇಲ್ಲ ಅಂದ್ರೂ ಇದು ಬೆಳೆ ಕೊಡ್ತದೆ. ಇದು ನಿಮ್ಮಲ್ಲಿ ವಿಶ್ವಾಸ ತುಂಬುತ್ತದೆ ರೈತರಲ್ಲಿ. ರೈತರಿಗೂ ಅಷ್ಟೇ ವಿಶ್ವಾಸ ಕೊಡೋದಿಲ್ಲ, ಇದು ರಾಜ್ಯ ಸರ್ಕಾರಕ್ಕೂ ಕೂಡ ನಮ್ಮ ರೈತರು ಏನೋ ಬೆಳೆ ಬೆಳೀತಾ ಇದ್ದಾರಲ್ಲ ಅಂತ ವಿಶ್ವಾಸ ಕೂಡ ಇದು ಕೊಡ್ತಾ ಇದೆ. ಈ ಸಿರಿಧಾನ್ಯಗಳನ್ನ ನಾವು 10,000 ವರ್ಷಗಳಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಬೆಳೆಗಳು ಇವು. ಇವು ಯಾವ ಕೂಡ ಹೊಸದಾಗಿ ನಾವು ಸೃಜನೆ ಮಾಡದಂತಲ್ಲ, ನಮ್ಮ ಹಿರಿಯಕರು ಬೆಳ್ಕೊಂಡು ಬಂದಂತ ಈ ರಾಗಿ ಇವನ್ನೆಲ್ಲಾನು ಕೂಡ ನಾವೇನು ಹೊಸದಾಗಿ ಕಂಡಿಡಿದಲ್ಲ. ಇದು ರಾಗಿ ನವಣೆ ಸಜ್ಜೆ ಇವೆಲ್ಲ ಇದ್ದವು, ಅದಕ್ಕೋಸ್ಕರನೇ ನಮ್ಮ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ವಿ. ಆದ್ರೆ ಈಗ ಮತ್ತೆ ನಾವು ಒಟ್ಟುಗೂಡಿಸಿ ಮನೆಗೆ ತಂದು ಇಟ್ಕೊಂಡು ಅದನ್ನ ಬೆಳೀತಾ ಇದ್ದಾವೆ, ಜೋಪಾನ ಮಾಡ್ತಾ ಇದ್ದಾವೆ. ಕರೆ ಮಾಡಿದ ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಸಿರಿಧಾನ್ಯ ಬೆಳೀಲಿಕ್ಕೆ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ? ಕೆಂಪೇಗೌಡ ನಮ್ಮ ಚಿನ್ನಸ್ವಾಮಿ ಅವರು ಹೋಗುವ ಪ್ರಶ್ನೆ ಕೇಳಿದ್ರೆ ಅದ್ರ ಉತ್ತರ ಕೊಟ್ಟಿದ್ದೀನಿ. ಸಿರಿಧಾನ್ಯ ಬೆಳೆಯುವಂತವರಿಗೆ ನೇರ ನಗದು ವರ್ಗಾವಣೆ ಮೂಲಕ 10,000 ರೂಪಾಯಿ ಮಿತಿಗೊಳಪಟ್ಟು ಸಹಾಯಧನವನ್ನು ಕೊಡ್ತದೆ. 2 ಹೆಕ್ಟೇರ್ಗಿಂತ ಹೆಚ್ಚು ಸಹಾಯಧನ ಇರುವುದಿಲ್ಲ, ಅದರಲ್ಲಿ 10,000 ರೂಪಾಯಿ ಸಹಾಯಧನವನ್ನು ಕೊಡುವಂತ ಒಂದು ಕಾರ್ಯಕ್ರಮ. ಆದ್ರೆ ಅದು ಯಾರು ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಅವರ ಬೆಳೆ ನೋಂದಣಿ ಆಗಿದ್ರೆ ಅವ್ರಿಗೆ ಸಹಾಯಧನ ಹೋಗುತ್ತೆ. ಆಮೇಲೆ ಇನ್ನೊಂದು, ಈಗ ಸಿರಿಧಾನ್ಯ ಏನಾದ್ರೂ ಅವರು ಸಹಾಯ ಇದು ಏನು ಖರೀದಿ ಮಾಡೋ ಒಂದು ಯೋಜನೆ ಏನು ಬೆಳೆಗಳನ್ನು ಇಲ್ಲ, MSP ಇರ್ತಕ್ಕಂಥ ಬೆಳೆಗಳಿಗೆ ನೋಟಿಫೈಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಯಾವ್ಯಾವ ಬೆಳೆಗೆ MSP ಘೋಷಣೆ ಮಾಡುತ್ತೋ ಅಂಥದಕ್ಕೆ ಮಾತ್ರ ಬರ್ತದೆ. ರಾಗಿ ಇದೆ ಅದರಲ್ಲಿ, ಹೌದು. ಸೊ ಉಳಿದ ಎಲ್ಲಾ ಸಿರಿಧಾನ್ಯಗಳಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬ ರೈತರು ಪ್ರಶ್ನೆ ಕೇಳಿದ್ರು, ಅವರಿಗೆ ಅವಶ್ಯಕತೆ ಇದೆ, ನಾನು ಬೆಳೆದಿದ್ದೇನೆ. ಹೌದು ಹೌದು ಹೌದು. ಈಗ ಸದ್ಯಕ್ಕೆ ರಾಗಿ ಮತ್ತೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವರಿಗೆ ಹಿನ್ನಡೆ ಆಗುತ್ತೆ. ಪ್ರೋತ್ಸಾಹ ಅಂದ್ರೆ ಈಗ ನಮ್ಮ ಈ ಕಾರ್ಯಕ್ರಮದ ಮೂಲಕ ಭಾಗವಹಿಸಿ ಹೇಗೆ ಮಾರುಕಟ್ಟೆ ಮಾಡ್ಬೋದು ಅಂತ ಕಲ್ತ್ಕೊಂಡ್ರೆ. ಈಗ ಇವತ್ತು ನಾನು ನಮ್ಮ ಸ್ನೇಹಿತರು ರೈತರೊಬ್ಬರು ನಿನ್ನೆ ನಮ್ಮ ಕೇಂದ್ರ ಕಚೇರಿಗೆ ಚರ್ಚೆಗೆ ಅಂತ ಬಂದಿದ್ರು. ಅವ್ರು ಹೇಳ್ತಿದ್ರು ಬೆಂಬಲ ಬೆಲೆ ಬೇಕು ಅಂತ. ಅಲ್ಲ, ಬೆಂಬಲ ಬೆಲೆ ಕೇಳ್ಕೊಬಂದ್ರಲ್ಲ ಅವರು, ಅವ್ರ ಸಂತೋಷವನ್ನು ಹಂಚ್ಕೊಂಡಿದ್ದನ್ನು ಇಲ್ಲಿ ರೈತರು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಸಾವಯವ ಕೃಷಿಯಿಂದ ಬೆಳೆದಂತ ಭತ್ತವನ್ನ ನಮ್ಮ ಜಮೀನಲ್ಲೇ 3,600 ರೂಪಾಯಿಗೆ ಮಾರಿದೆ ಸರ್ ನಾನಂತ. ಮಾರುಕಟ್ಟೆಯಲ್ಲಿ 1,800-2,000 ರೂಪಾಯಿ ಇರುವಾಗ ಅವ್ರ ಜಮೀನಲ್ಲೇ 3,600 ರೂಪಾಯಿಗೆ ಕೊಂಡ್ಕೊಂಡು ಹೋಗುತ್ತಾರೆ ಅಂತ. ಅಂದ್ರೆ ಉತ್ತಮ ಗುಣಮಟ್ಟದ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮಲ್ಲಿ ಇದೆ ಅಂತಂದ್ರೆ ಮಾರುಕಟ್ಟೆಗೆ ಸಮಸ್ಯೆ ಇಲ್ಲ ಇವತ್ತು. ಆದ್ರೆ ಅದನ್ನ ನಾವು ರೈತರು ಗುರುತಿಸಿ ಕಲ್ತ್ಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇದೆ. ಮುಂದಿನ ಕರೆಯನ್ನ ನೋಡೋಣ. ಕೊನೆಯ ಕರೆ. ಹಲೋ, ಹೆಸರೇಳಿ ಸರ್. ಎಲ್ಲಿಂದ ಸರ್? ಲೋಕಾಪುರಿಂದ ತಿಮ್ಮನ್ ರೆಡ್ಡಿ ಅಂತ ಹೇಳಿ. ನಮ್ಮ ಘಟಪ ರೈತ ಉತ್ಪಾದಕ ಸಂಘದ ಪ್ರೆಸಿಡೆಂಟ್. ಸರಿ, ಸಿರಿಧಾನ್ಯ ಮೇಳ ಮಾಡಿದ್ ಒಳ್ಳೇದು, ಎಲ್ಲಾ ರೈತರು ಅನ್ಕೋತ. ಆದ್ರೆ ಏನಾಗ್ತದೆ ಮೇಳದಲ್ಲಿ, ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಅಲ್ಲಿ ಬೆಳೆದಂತ ರೈತರ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಕಂಪನಿಯಿಂದ ಬರ್ತಿರ್ತಲ್ಲ ಸಿರಿಧಾನ್ಯನ ತಗೊಂಡು ಮೌಲ್ಯವರ್ಧನೆ ಮಾಡಿದ ಅವ್ರಿಗೆ ಮುಖ್ಯವಾದ ಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ. ನಾವು ತಿಮ್ಮಣ್ಣವರೇ, ತಮ್ಮ ಪ್ರಶ್ನೆ ಸಮಂಜಸವಾಗಿದೆ. ನಾನು ಉತ್ತರ ಕೊಟ್ಬಿಡ್ತೀನಿ, ಯಾಕಂದ್ರೆ ಸಮಯ ನಿಮ್ಗೆ ಉತ್ತರ ಹೇಳ್ತಾರೆ ಸಂಕ್ಷಿಪ್ತ. ಇಲ್ಲಿ ಸಿರಿಧಾನ್ಯ ಮೇಳದಲ್ಲಿ 3 ರೀತಿಯ ಕಾರ್ಯಕ್ರಮ ಇರ್ತದೆ: ರೈತರ ಕಾರ್ಯಾಗಾರ, ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಅಂತೇಳಿ. ಈ ರೈತರ ಕಾರ್ಯಾಗಾರದಲ್ಲಿ ರೈತರಿಗೆ ಮಾತ್ರ ಅವಕಾಶ ಇರ್ತದೆ, ಅದು ದೊಡ್ಡ ಮಟ್ಟದ ವೇದಿಕೆನೂ ಇರ್ತದೆ. ಅಲ್ಲಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಬಂದಾಗ ಇಲ್ಲಿ